ಹಾಯ್, RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ. ಅಶಕ ಅಶಕ, ನೀ ಬರೋ ದಾರಿನೇ ಕಾಯ್ತಾ ಐತೆ. ನೀನೇನು ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸು ಅಂತೀಯ, ಅವ್ರಿಗೆ ದುಡ್ಡು ಎಲ್ಲಿಂದ ತರೋದು ಅಂತ ಯೋಚನೆ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದಲ್ಲಿ ಹೆರಿಗೆ ಆಗೋ ತನಕ ಪರೀಕ್ಷೆ, ಚಿಕಿತ್ಸೆ, ಔಷಧ, ಪೌಷ್ಟಿಕ ಆಹಾರ ಎಲ್ಲ ಉಚಿತವಾಗೇ ಇರುತ್ತೆ. ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಕೊಂಡ್ರೆ BPL ಕುಟುಂಬಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ 700 ರೂಪಾಯಿ, ನಗರ ಪ್ರದೇಶದಲ್ಲಿ 600 ರೂಪಾಯಿ ಪ್ರೋತ್ಸಾಹ ಧನನು ಕೊಡ್ತಾರೆ. ಸುರಕ್ಷಿತ ಆಸ್ಪತ್ರೆ ಹೆರಿಗೆಗೆ ಉತ್ತೇಜಿಸುತ್ತದೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರೆ, ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಇಂದಿನ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಶಿರಕೋಳ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ದಾಸಗೊಂಡ ಅವರೊಂದಿಗೆ ರೇಷ್ಮೆ ಕೃಷಿ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಬಸವರಾಜ ಹಿತ್ತಲಮನಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಇವತ್ತ ಕೃಷಿ ರಂಗ ಕಾರ್ಯಕ್ರಮದೊಳಗೆ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಶಿರಕೋಳ ಗ್ರಾಮದಲ್ಲಿ ರೇಷ್ಮೆ ಕೃಷಿಯನ್ನ ಮಾಡಿ ಉತ್ತಮ ವರದಾನವನ್ನು ಪಡಿತಕ್ಕಂಥ ರೈತರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಪರಿಚಯವನ್ನು ಮಾಡಿಕೊಳ್ಳುತ್ತಾ ಯಾವ ರೀತಿಯಾಗಿರ್ತಕ್ಕಂಥ ರೇಷ್ಮೆ ಕೃಷಿಯನ್ನು ಅವರು ಮಾಡಿಕೊಂಡಿದ್ದಾರೆ, ಯಾವ ತರನಾಗಿರ್ತಕ್ಕಂಥ ಕೃಷಿಯನ್ನು ಅವರು ಕೈಗೊಂಡಿದ್ದಾರೆ ಎಂಬುದನ್ನು ಅವರಿಂದಲೇ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು, ತಮ್ಮ ವಿಳಾಸ ಏನಂತ ಹೇಳ್ತೀರಿ? ನಮ್ಮ ಹೆಸರು ಮಲ್ಲಿಕಾರ್ಜುನ್ ಶೇಖಪ್ಪ ದಾಸಗೊಂಡ, ಸಿರ್ಕೋ ನಮ್ಮ ಗ್ರಾಮ, ನವಲಗುಂದ ತಾಲೂಕು ದಾವಡ್ ಡಿಸ್ಟಿಕ್ ಸರ್. ನಾವು ಒಂದು ಸತತವಾಗಿ ಒಂದು 5 ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಿದ್ದೀವಿ ಸರ್. ಇದಕ್ಕಿಂತ ಮುಂಚೆ ತಾವು ಯಾವ ಕೃಷಿಯನ್ನು ಅಂದ್ರೆ ಎರಿ ಭೂಮಿ ಉಳ್ಳವರಾಗಿರಿ, ಎಷ್ಟು ಜಮೀನಿದೆ ತಮ್ಮದು, ಯಾವ ರೀತಿಯ ಕೃಷಿ ಮಾಡ್ತಾ ಇದ್ರಿ? ನಮ್ದು 20 ಎಕರೆ ಜಮೀನಿದೆ ಸರ್. ಹೆಸರು, ಉದ್ದು, ಶೇಂಗಾ, ಕಡ್ಲಿ, ಗೋಧಿ, ಜೋಳ ಬೆಳೀತಿದ್ವಿ ಸರ್. ನಮ್ದು ಏರಿಯಾ ಹಳ್ಳ ನಿಯರ್ ಇದ್ದಿದ್ರಿಂದ ಯಾವ ಪೀಕ್ ಮಾಡಿದ್ರು ನಮ್ದು ಹಳ್ಳಕ್ಕೆ ಲಾಸ್ ಆಗ್ತೈತೆ ಸರ್. ಪ್ರತಿ ವರ್ಷ ಲಾಸ್ ಆಗ್ತೈತೆ ಸರ್. ಏನು ಮಾಡಿದ್ರು ಆ ಲಾಸ್ ಆಗೋ ಸಂಬಂಧ ನಾವು ಹಳ್ಳ ಕಬ್ಬು ನಾಟಿ ಮಾಡಿದ್ವಿ ಸರ್. ಅದಕ್ಕೆ ಕಬ್ಬಿನಿಂದ ನಮ್ಗೆ ಆದಾಯ ಬಂತು ಸರ್. ಅದರ ನೆಕ್ಸ್ಟ್ ರೇಷ್ಮೆ ನಾಟಿ ಮಾಡಿದ್ವಿ ಸರ್. ರೇಷ್ಮೆ ಕೃಷಿಯನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರಿ? ರೇಷ್ಮೆ ಕೃಷಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇಲ್ಲಿ ನಮ್ಮ ನಿಯರೆಸ್ಟ್ ನಮ್ಮ ಊರವರು ಇನ್ನೊಬ್ರು ರೇಷ್ಮೆ ಕೃಷಿ ಮಾಡ್ತಿದ್ರು ಸರ್. ಅವಾಗ ಅವ್ರು ನೋಡಿಕೊಂಡು ನಾವು ಆಸಕ್ತಿಯಿಂದ ನಾವು ಮಾಡಿದ್ವಿ ಸರ್. ಆವಾಗಿಂತ ಸ್ಟಾರ್ಟಿಂಗ್ 1 ವರ್ಷ ನಮಗೂ ಏನು ಅಷ್ಟು ಇದು ಅನಿಸ್ಲಿಲ್ಲ ಸರ್. ಲಾಸ್ ಆತ್ ಸರ್. ಲಾಸ್ ಏನ ನಮ್ಮ ಕೈಲಿಂತ ಏನು ಹೋಗಿಲ್ಲ ಸರ್. ಅದ್ರದ್ದು ಅದಕ್ಕೆ ಹಾಕೊಂತ ಬಂದ ಸರ್. ಲಾಭ ಉಳಿಲಿಲ್ಲ ಸರ್ ನಮಗೆ. ಆಮೇಲೆ 1 ವರ್ಷ ಬಿಟ್ಟಿಂದ ನಮಗೆ ಪ್ರತಿ ವರ್ಷನೂ ನಮ್ಗೆ ಆದಾಯದೊಳಗೆ ಅದೇ ಸರ್. ಅದರ ಯಾವ ರೀತಿಯಾಗಿ ಪ್ರಾರಂಭ ಮಾಡಿದ್ರಿ ರೇಷ್ಮೆ ಕೃಷಿಯನ್ನು? ಸರ್, ನಮ್ಗೆ ದಾನಪ್ಪ ಕೊಟ್ಟು ಸರ್ ಅಂತ ರೇಷ್ಮೆ ಇಲಾಖೆಯವ್ರು ಸರ್. ಅವ್ರು ನಮ್ಗೆ ಭಾಳ ಅನುಕೂಲ ಮಾಡಿಕೊಡ್ತಾರೆ. ಅವರ ಬಂದು ನಿಂತೆಲ್ಲ ಆಗಿ ಕೊಡಿಸಿ ಹೆಚ್ಚಿಸಿ ಸರ್ ಈರುಳ್ಳಿ ಹಾಕಿದ್ವಿ ಸರ್. ಈರುಳ್ಳಿ ಒಳಗೆ ನಾವು ರೇಷ್ಮೆ ನಾಟಿ ಮಾಡಿದ್ವಿ ಸರ್. ಅಂತರ್ಬೇಸಾಯ ಅದು ಈರುಳ್ಳಿನೂ ಬಂತು, ನೆಕ್ಸ್ಟ್ ರೇಷ್ಮೆ ಬರ್ತಾ ಹೋಗ್ತು ಸರ್. ಎಷ್ಟು ಎಕರೆ ರೇಷ್ಮೆ ಮಾಡಿರಿ? ನಾವು 2.5 ಎಕರೆ ಮಾಡಿದ್ವಿ ಸರ್. ಎಷ್ಟು ಅಗಿ ಕುಂತವ್ರಿ ಇದಕ್ಕೆ? ಮೊದ್ಲು ಸರ 5-3-2 ಇತ್ತು ಸರ್ ನಮ್ದಾಗಿ. ಈಗ 2 ವರ್ಷದಿಂದ ಸರ ನಡು ಒಂದು ಸಾಲ ತೆಗೆದು ಈಗ 8-2 ಐತೆ ಸರ್ ನಮ್ಮ ಸಾಲ. ಮೊದ್ಲು 1 ಎಕರೆಗೆ 5,000 ಆಗಿ ಹೋಗಿತ್ತು ಸರ. ಈಗ ಹೆಚ್ಚು ಕಮ್ಮಿ ಒಂದು 2.5-3,000 ಆಗಿ ಐತೆ ಸರ್ 1 ಎಕರೆಗೆ. ಆದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅದ? ಸಾಲಿನ ಸಾಲಿಗೆ 8 ಫೂಟ್ ಇದೆ ಸರ್. ಅಗಿಯಿಂದ ಅಗಿಗೆ 2 ಫೂಟ್ ಇದೆ ಸರ್. 2 ಫೂಟ್. ಇದ್ರೊಳಗೆ ಅಂತರ ಬೇಸಾಯ ಮಾಡಬಹುದು? ಏ ಬರಲ್ಲ ಸರ್ ಯಾವುದು ಅಂದ್ರೆ ಸರ್ ಇದು ಮರಪದ್ಧತಿ ಇರೋದ್ರಿಂದ 45 ದಿವಸಕ್ಕೆ ಕ್ರಾಪ್ ಕಟಾವಿಗೆ ಬಂದ್ಬಿಡುತ್ತೆ ಸರ್. ಅದ್ರ ಸಂಬಂಧ ಬೇರೆ ಪಿಕ್ ಯಾವುದು ಬರಲ್ಲ ಸರ್. ಇದ್ರ ಇದನ್ನ ಅಗಿ ಹಚ್ಚಬೇಕಾದ್ರೆ ಈ ಒಂದು ರೇಷ್ಮೆ ಕೃಷಿಯನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡ್ರಿ? ತಯಾರಿ ಅಂದ್ರೆ ಸರ್ ಮೊದ್ಲೇ ನಾವು ಈರುಳ್ಳಿ ಬಿತ್ತಿದ್ವಿ ಸರ್. ಮೊದ್ಲ ಪ್ಲಾನಿಂಗ್ ಇತ್ತು ಸರ್ ನಾವು ಅದನ್ನ ಈರುಳ್ಳಿ ಒಂದು ಸ್ವಲ್ಪ ಬಂದ ಮೇಲೆ ನಾಟಿ ಮಾಡ್ಕೊಂತಿತ್ತು ಸರ್. ಈರುಳ್ಳಿ ಒಂದು 1.5-2 ತಿಂಗಳು ಆಗುತ್ತಲೇ ಅಂದ್ರೆ ರೇಷ್ಮೆ ಕಡ್ಡಿ ತಂದು ನಾವು ನಾಟಿ ಮಾಡಿದ್ವಿ ಸರ್. ರೇಷ್ಮೆ ಕಡ್ಡಿ ಎಲ್ಲಿಂದ ತರಿಸಿದ್ರಿ? ಬಾಗೇವಾಡಿಯಿಂದ ತರಿಸಿದ್ರು. ಈಗ ಈ ರೇಷ್ಮೆ ಹಚ್ಚಿದ ಎಷ್ಟು ದಿನಕ್ಕೆ ಇದು ಸ್ಟಾರ್ಟ್ ಆಗೈತಿ ಫಲ ಕೊಡಕ್ಕೆ? ಸ್ಟಾರ್ಟಿಂಗ್ ಒಂದು 6 ತಿಂಗಳು ಬೇಕು ಸರ್. ಸರ್ 6 ತಿಂಗಳು ಆದ್ಮೇಲೆ ಫಸ್ಟ್ ಒಂದ ಪ್ಲಾಟ್ ಇತ್ತು ಸರ್ ನಮ್ದು. 2.5 ಎಕರೆಗೂ ಒಮ್ಮೆ ಮೇಯಿಸ್ತಿದ್ವಿ ಸರ್. ಒಂದು 3 ಬೆಳೆ ಹಂಗೆ ಮೇಯಿಸಿದ್ವಿ ಸರ್. ಆಮೇಲೆ 2.5 ಎಕರೆದಾಗ 2 ಪ್ಲಾಟ್ ಮಾಡ್ಕೊಂಡಿವಿ ಸರ್. ಬ್ಯಾಚ್ ವೈಸ್ ಎರಡು ಬ್ಯಾಚ್ ಮಾಡಿ ಪ್ರತಿ ಬ್ಯಾಚಿಗೂ ಒಂದು 100-150 ಲಿಂಕ್ಸ್ ತರ್ತಿದ್ವಿ ಸರ್ ನಾವು. ಇದು ಮುಗಿತ್ಲೇ ಅದು ಬರುತ್ತೆ ಸರ್, ಅದು ಮುಗಿತ್ಲೆ ಮತ್ತೆ ಇದು ಬರುತ್ತೆ ಸರ್. 45 ದಿನಕ್ಕೆ ಒಮ್ಮೆ ಕಟಾವು ಬರುತ್ತೆ ಸರ್. ಇದು ಇದಕ್ಕೂ ಏನಾದ್ರು ರೇಷ್ಮೆಗೆ ರೋಗ ರುಚಿನ ಇದೆ ಸರ್? ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತೀರಿ? ಟ್ರಿಪ್ಸ್ ಅದು ಬರುತ್ತೆ ಸರ್. ಇಲಾಖೆಯವ್ರು ಸಜೆಷನ್ ಮಾಡಿದ್ದು ಔಷಧ ಸ್ಪ್ರೇ ಮಾಡ್ತೀವಿ. ಇದನ್ನ ಉಳಿದ ಬೆಳೆಗೆ ಸ್ಪ್ರೇ ಮಾಡುವಂಥದ್ದು ಮಾಡಂಗಿಲ್ಲ ಸರ್, ಯಾವುದು ಮಾಡಲ್ಲ ಸರ್. ಅವರ ಇಲಾಖೆಯಿಂದ ಕೊಟ್ಟಿದ್ದ ಪೋಷನ್ ಟಾನಿಕ್ ಅದನ್ನ ಸ್ಪ್ರೇ ಮಾಡು ಸರ್. ಹೊಳ್ಳೆ ಅವ್ರ ಡಿಸೀಸಿಗೆ ಯಾವ್ದು ಸಜೆಸ್ಟ್ ಮಾಡಿದಾರ ಅದನ್ನು ಸ್ಪ್ರೇ ಮಾಡ್ರಿ. ಈಗ ಸರ್ವೆ ಸಾಧಾರಣ ಅಗಿ ಹಚ್ಚಿದ ನಂತರ ಶೆಡ್ ಅನ್ನು ನಿರ್ಮಾಣ ಮಾಡಿದ್ರು ಅಥವಾ ಅಗಿ ಹಚ್ಚಕ್ಕಿಂತ ಮೊದಲು ಮಾಡಿದ್ರು? ಇಲ್ಲ ಸರ್, ಅಗಿ ಹಚ್ಚಿದ ಮೇಲೆ ಶೆಡ್ ಸ್ಟಾರ್ಟ್ ಮಾಡಿದ್ವಿ ಸರ್. ಮೊದಲು ನಮ್ಮ ಟೆಂಪ್ರವರಿ ಶೆಡ್ ಇತ್ತು ಸರ್, ಶೆಡ್ ನೆಟ್ ಇತ್ತು ಸರ್ ಅರೌಂಡ್, ಅದು ಅದರೊಳಗೆ ಒಂದು ಎರಡು ಮೂರು ವರ್ಷ ಅದ್ರಾಗ ಮಾಡಿದ್ವಿ ಸರ್. ಆಮೇಲೆ ಅದ್ರಾಗ ಅದು ಇಲಿ ಇದು ಭಾಳ ಕಾಟ ಕೊಡತ್ತು ಸರ್. ಅದ್ರಾಗ ಹುಳ ತಿಂತಾವ ಸರ್, ಇಲ್ಲಿ ಓತಿ ಕಟ್ಟ ತೊಂದರೆ ಮಾಡಕತ್ತು. ಆಮೇಲೆ ನಾವು ಗೋಡೆ ಕಟ್ಕೊಂಡಿವಿ ಸರ್, ಪರ್ಮನೆಂಟ್ ಸೆಡ್ ಮಾಡ್ಕೊಂಡಿವಿ ಸರ್. ಎಷ್ಟು ಸೈಜ್ ಇದೆ ರೀ ಇದ್ರ ಸೆಡ್? ಇದು 23 51 ಐತೆ ಸರ್. ಉದ್ದಕ್ಕೆ 50 51 23 ಸರ್. 23 ಇದೆ. ಏನೇನು ಇದ್ರೊಳಗೆ ಸೌಲಭ್ಯಗಳನ್ನು ಮಾಡಿರಿ? ಸೌಲಭ್ಯ ಸರ್, ಇಲಾಖೆಯಿಂದ ಅದಕ್ಕೆ ಬೇಕಾಗುವಂಥ ಸಲಕರಣೆಗಳು ಇಲಾಖೆಯಿಂದ ಸಹಾಯಧನೊಳಗೆ ತೊಗೊಂಡಿವಿ ಸರ್. ನಾವೆಲ್ಲ ಏನೇನು ಮಾಡ್ಕೊಂಡಿದ್ರಿ? ಚಂದ್ರಕಿ ಸರ, ಸ್ಪ್ರೇಯರ್ ಸರ, ಒಳ್ಳೆ ಟ್ರೇ ತೊಗೊಂಡಿವಿ ಸರ್ ಇಲಾಖೆಯಿಂದ. ಔಷಧ ಅವ್ರ ಕೊಡ್ತಾರೆ ಸರ್. ಈಗ ಟ್ರೇ ಅಂದ್ರೆ ಅದ್ರೊಳಗೆ ಹುಳ ಬಿಡ್ತಿರೋ ಅಥವಾ? ಇಲ್ಲ ಇಲ್ಲ ಸರ್, ಈ ಇಂಥ ಹುಳ ನಮಗೆ ತರಾಕಂತ ಹೇಳಿ ಟ್ರೇ ಕೊಟ್ಟರು ಸರ್. ಅವ್ರು ಒಂದು ಟ್ರೇದೊಳಗೆ ಎಷ್ಟು ಹುಳ ಕುಂದಿರ್ತಾವ್ರಿ? ಅವು 10 ಲಿಂಕ್ಸ್ ಬರುತ್ತೆ ಸರ್ ಒಂದು ಟ್ರೇಕ್. ಅವ್ರು ಅವ್ನು ಹುಳ ಎಲ್ತಿರ್ತೀರಿ? ನಾವೀಗ ಸದ್ಯ 3 ವರ್ಷ ಆಯ್ತು ಸರ್ ರಾಮದುರ್ಗದಿಂದ ತರ್ಸಾತ್ತೀವಿ ಸರ್. ಅವ್ರು ಹೆಂಗೆ ಕೊಡ್ತಾರೆ ನಿಮ್ಮ ಹುಳ? ಅವರು ಇಲ್ಲೇ ಹೋಮ್ ಡೆಲಿವರಿನ ಕೊಟ್ಟು ಹೋಗ್ತಾರೆ ಸರ್. ಒಂದು 3 ಜನ ಕೂಡಿ ಆರ್ಡರ್ ಮಾಡಿರ್ತೀವಿ ಸರ್, ಅವರ ಬಂದು ನಮಗೆ ಇಲ್ಲಿ ಇಳಿಸಿ ಅಮೌಂಟ್ ತೊಗೊಂಡು ಹೋಗ್ತಾರೆ ಸರ್. ಈಗ 45 ದಿನಕ್ಕೆ ನೀವು ಕಟಾವಿಗೆ ಬಂದಿರತಕ್ಕಂಥ ಸೊಪ್ಪನ್ನ ಹುಳ ಹಾಕಿ ಬಿಟ್ರಿಪ್ಪ ಅಂದ್ರೆ ಎಷ್ಟು ದಿನಕ್ಕೆ ಅದು ರೇಷ್ಮೆ ರೆಡಿ ಆಗ್ತೈತೆ? ಮುಂದೆ 25 ದಿವಸಕ್ಕೆ ಮಾರ್ಕೆಟಿಗೆ ಹೋಗುತ್ತೆ ಸರ್. ಅದು ಈಗ ತಂದು 21 ದಿನಕ್ಕೆ ಮಾರ್ಕೆಟಿಗೆ ಹೋಗುತ್ತೆ ಸರ್. ಯಾವ ರೀತಿಯಾಗಿ ಅದನ್ನು ಮೇಯಿಸೋದಕ್ಕೆ ಬಿಡ್ತೀರಿ? ಸಣ್ಣದಿದ್ದಾಗ ಒಬ್ಬರಿಂದ ಮೇಂಟೈನ್ ಮಾಡ್ಬೋದು ಸರ್. ಸ್ವಲ್ಪ ಎಳೆಯದ ಹಾಕುವಂತ ಬರ್ಬೇಕು ಸರ್. ಒಂದು ಅದು ಜ್ವರ ಪಾಸ್ ಆಗುತ್ತೆ ಸರ್, 2 ಜ್ವರ ಅಲ್ಲೇ ಪಾಸ್ ಆಗಿರೋದು ಸರ್, 3ನೇ ಜ್ವರ 4ನೇ ಜ್ವರ ನಮ್ಮ ಕಡೆ ಪಾಸ್ ಆಗುತ್ತೆ ಸರ್. ಈಗ ರೇಷ್ಮೆ ಒಳಗೆ ಜ್ವರ ಜ್ವರ ಅಂತಾರ, ಹಂಗಂದ್ರೆ ಏನು? ಅದು ಪರಿ ಬಿಚ್ಚುತ್ತೆ ಸರ್, ಅದು 4 ಸಲ ಪರಿ ಬಿಚ್ಚುತ್ತೆ ಸರ್. 2ನೇ ಸಲ ಪರಿ ಬಿಚ್ಚು ಟೈಮ್ಗೆ ನಮಗೆ ಕೊಟ್ಟಿರ್ತಾರೆ ಸರ್ ಅವರು. ಇಲ್ಲಿ ಬಂದಿದ್ದು ನಾವು ರಿಸೀವ್ ಮಾಡ್ಕೋತೇವೆ ಸರ್ ಅದನ್ನ. ನಮ್ಮ ಕಡೆ ಬಂದಿದ್ದು 2 ಸಲ ಪರಿ ಬಿಡುತ್ತೆ ಸರ್ ಅದು. ಅವಾಗ ಜ್ವರಕ್ಕೆ ಸಟ್ ಆದ ಟೈಮ್ದಾಗ ಅದು ಏನು ಮೇಯ್ದಲ್ಲ ಸರ್, ಸ್ಟಾಪ್ ಮೇಯಿಸೋದು ಸ್ಟಾಪ್ ಮಾಡಿಬಿಡು ಸರ್. 24 ಗಂಟೆ ಸರ್ ಸ್ಟಾಪ್ ಮಾಡಿ ಮತ್ತೆ ಮುಂದೆ 24 ಗಂಟೆ ಆದ್ಮೇಲೆ ಅದು ಸೊಪ್ಪು ಅದು ಗೊತ್ತಾಗುತ್ತೆ ಸರ್, ಅದರ ಜ್ವರದಿಂದ ರಿಸೀವ್ ಆಗಿದ್ದು ಸೊಪ್ಪು ಕೊಟ್ಕೊಂತ ಹೋಗುತ್ತೆ ಸರ್. ಈಗ ನೆಕ್ಸ್ಟ್ ಇದು ರೇಷ್ಮೆ ಬಂದತ್ತೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಸರ? 4ನೇ ಜ್ವರ ಪಾಸ್ ಆಗಿದೆ ಸರ್, 12-14 ಫೀಡಿಂಗ್ ತಗೊಳತ್ ಸರ್. ಒಮ್ಮೊಮ್ಮೆ ಚಳಿಗಾಲದಾಗ 18 ಮಟನೂ ಹೋಗುತ್ತೆ ಸರ್. ಅದು ಹುಳ ಕಲರ್ ಚೇಂಜ್ ಆಗುತ್ತೆ ಸರ್, ಸೈಜ್ ಬಂದು ಹುಳ ಕಲರ್ ಚೇಂಜ್ ಆಗಿ ಯೆಲ್ಲೋ ಕಲರ್ ಬರುತ್ತೆ ಸರ್. ಅದು ಬಂದು ಅದು ಎಳಿ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್, ಅಲ್ಲೊಂದು ಇಲ್ಲೊಂದು ಹಂಗೆ ಎಳಿ ಬಿಡಕ್ಕತ್ತೆ ಅಂದ್ರೆ ಇಲಾಖೆಯವ್ರು ಕೊಟ್ಟಂತ ಪ್ಲಾಸ್ಟಿಕ್ ಚಂದ್ರಕಿ ಅದ್ರ ಮೇಲೆ ಹೊಂದಿಸ್ತೀವಿ ಸರ್. ನಾವು ಸೊಪ್ಪು ತೆಳ್ಳಗೆ ಸೊಪ್ಪು ಹಾಕಿ ಅದ್ರ ಮೇಲೆ ಚಂದ್ರಕಿ ಇಟ್ಟು ಅದ್ರ ಮೇಲೆ ಏರ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಅಲ್ಲಿಗೆ ಅದ್ರ ಕೆಲಸ ಮುಗಿತು ಸರ್. 5 ದಿನದವರೆಗೂ ಅದು ಗೂಡು ಕಟ್ಕೊಳತ್ತೆ ಸರ್. ಅದು 6ನೇ ದಿನದಿಂದ ನಾವು ಗೂಡು ಬಿಡಿಸಿ ಒಟ್ಟು 10 ದಿನದೊಳಗೆ ಮಾರ್ಕೆಟ್ ಒಯ್ಬೇಕು ಸರ್. ಅದಕ್ಕಿಂತ ಜಾಸ್ತಿ ಇಡಕ್ಕೆ ಬರೋಂಗಿಲ್ಲ ಬರೋದಲ್ಲ ಸರ್. ಯಾಕಂತೀರಿ? ಅದು ಸರ್ ನಮ್ಮ ಕೋಶಾವಸ್ಥೆ ಒಳಗೆ ಹೋಗಿರ್ತದೆ ಸರ್ ಹುಳ. ಗೂಡು ಕಟ್ಟಿ ಪೂರ ಕಂಪ್ಲೀಟ್ ಆದ್ಮೇಲೆ ಕೋಶಾವಸ್ಥೆಗೆ ಹೋಗಿ ಅದು ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ ಸರ್ 10 ದಿನದ ಮೇಲೆ. ಅದು ಹೊಳ್ಳಿ ಗೂಡು ಕೊರೋದು ಹೊರಗೆ ಬಂದು ಅಲ್ಲಿಂದ ಅದು ಸಂತಾನೋತ್ಪತ್ತಿ ಮಾಡಿ ತತ್ತಿ ಇಟ್ಟು ಜೀವ ಬಿಡುತ್ತೆ ಸರ್. ಜೀವ ಬಿಡ್ತೈತಿ. ಇದು ಒಮ್ಮೆ ನೀವು ಬೀಡನ್ನು ಬಿಡಿಸ್ಕೊಂಡ್ರೆ ಎಷ್ಟು ಇದು ರೇಷ್ಮೆ ಹೊಂಡತ್ತದೆ? ನಾವು ಸೊಪ್ಪಿನ ಮೇಲೆ ಹುಳ ತಂದಿರ್ತೀವಿ ಸರ್. ಒಂದು 100 ಲಿಂಕ್ಸ್ ತಂದ್ರೆ ನಮಗೆ ಯಾವರೇ ಸರಾಸರಿ ಒಂದು 80 ಪ್ರತಿ ಬೆಳಿಗ್ಗೆ ಬರುತ್ತೆ ಸರ್. ನಮ್ದು 80 ಕೆಜಿ ಸರ್, ಒಂದು 100 ಲಿಂಕ್ಸ್ಗೆ 80 ಕೆಜಿ ಬರುತ್ತೆ ಸರ್ ಸರಾಸರಿ. 80 ಕೆಜಿ ಅಂದ್ರು 150 ಲಿಂಕ್ಸ್ ತಂದಿರ್ತೀವಿ ಸರ್ ಪ್ರತಿ ಬೆಳಿಗೂ. 130-140 ಕೆಜಿ ಆಗೇ ಬಿಡುತ್ತೆ ಸರ್. ಮಾರಾಟ ಎಲ್ಲಿ ಮಾಡ್ತೀರಿ? ನಾವೀಗ ಸದ್ಯ ರಾಮನಗರ ಹೊಂಟೇವ್ ಸರ್ ಪ್ರತಿ ಬೆಳಿನೂ. ಒಬ್ಬರೇ ಹೋಗಿರ್ತೀರ ಅಥವಾ ನೀವು ಎಲ್ಲರೂ? ಇಲ್ಲ ಸರ್, 4 ಜನ ಸೇರಿ ಹೋಗಿರ್ತೀವಿ ಸರ್. ಒಬ್ಬರ ಹೋದ್ರೆ ಭಾಳ ಲಾಸ್ ಆಗುತ್ತೆ ಸರ್. ಎಲ್ಲರೂ ಸೇರಿ ಒಂದು ಗಾಡಿ ಮಾಡ್ಕೊಂಡು ಹೋಗಿರ್ತೀವಿ ಸರ್. ಅಂದ್ರೆ ಈಗ ನಿಮ್ಮ ಶಿರ್ಕೋಳ ಗ್ರಾಮದಾಗ ನೀವು ಒಬ್ಬರೇ ಇದ್ದೀರಿ? ನಾವು ಒಬ್ಬರು ಸರ್, ಶ್ಯಾನವಾಡದಾರ ಇಬ್ರು ಕೂಡಿ 3-4 ಜನ ಸೇರೆ ತಂದಿರ್ತೀವಿ ಸರ್. ಹೊಳ ಒಣ್ಣೆ ಕುಳ ತರಬೇಕಾದ್ರೆ 4 ಜನ ಸೇರೆ ತಂದಿರ್ತೀವಿ ಸರ್. 4 ಜನ ಸೇರಿ ಅಲ್ಲಿಗೆ ಹೋಗ್ತೀವಿ ಸರ್. ಹೆಂಗ ಕೆಜಿ ಹೆಂಗ್ ಮಾರಾಟ ಮಾಡುದು? ಈ ಸದ್ಯ ರೇಟ್ 800-900 ಮೀಟರ್ ಲಾಸ್ಟ್ ರೇಟ್ ಐತೆ ಸರ್. ಎವರೇಜ್ ರೇಟ್ ನಮ್ಗೆ ಸಿಗುತ್ತೆ ಸರ್, 700-700-100 ನಮ್ಗೆ ರೇಟ್ ಸಿಗುತ್ತೆ ಸರ್ ಪ್ರತಿ ಕೆಜಿಗೆ ಸರ್. ಒಟ್ಟ ಸರಾಸರಿ ಒಟ್ಟು 300-400 ಮೇಲ ಮಾರುತ್ತೆ ಸರ್. ಅದ್ರೊಳಗಂತೂ ಯಾವಾಗ ಮಾರಿಲ್ಲ ಸರ್. ಒಂದು ಬೆಳಿಗ್ಗೆ ಸರ ನೀವು ಈಗ ಲೆಕ್ಕ ಇಟ್ಕೊಡ್ ಸರ, ಒಂದು ಕ್ವಿಂಟಲ್ ಬಂದ್ರು ಸರ, ಒಂದು ಕ್ವಿಂಟಲ್ 600 ಮಾರೈತ 60,000 ಆಗುತ್ತೆ ಸರ್. 60,000 ಅದ್ರಾಗ ಒಂದು 15,000 ಖರ್ಚು ಬರುತ್ತೆ ಸರ್. ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತೆಗೆದು 40,000 ರೂಪಾಯಿ 40,000 ರೂಪಾಯಿ ನಿವ್ವಳ ಆದಾಯ ಉಳಿತೈತೆ ಸರ್. ಕಡಿಮೆ ಅಂದ್ರು ಸರ್ ಅಂತದ ಬ್ಯಾಚ್ ಒಂದ್ ವರ್ಷಕ್ಕೆ ನೀವು 8-10 ಬೆಳಿ ತಕ್ಕೋಬಹುದು ಸರ್. ಈಗ ಈ ರೇಷ್ಮೆಯನ್ನ ಮಾಡಬೇಕಾದ್ರೆ ನೀರಾವರಿ ಬೇಕು ಅಥವಾ ಒಂದೇ ಸೈಡ್ ಬೇಕು ಅಂತ ಏನಾರ ಇದೆ? ನೀರಾವರಿ ಬೇಕು ಸರ್. ಈಗೆಲ್ಲ ಮರ ಪದ್ಧತಿ ಮಾಡ್ತಿದಾರ ಸರ್, ಅದಕ್ಕೆಲ್ಲ ನೀರಿನಿಂದ ಸೋರ್ಸ್ ಜಾಸ್ತಿ ಬೇಕಾಗಿಲ್ಲ. ಮರ ಪದ್ಧತಿ ಅಂದ್ರೆ ಏನ್ರಿ? ಅಂದ್ರೆ ಸರ ಈಗ ನಾವು 8-2 ಬಿಟ್ಟೇವಲ್ ಸರ, 8-8 10-10 10-5 ಹಿಂಗ್ ಮರ ಪದ್ಧತಿ ಸಿಸ್ಟಮ್ ಮಾಡ್ಕೋತಾರ ಸರ. ಒಂದ್ ಸ್ವಲ್ಪ ಅಗಿ ಹಚ್ಚುವಾಗ ಡೀಪ್ ಆಗಿ ಜೆಸಿಬಿಲೆ ಡ್ರಂಚ್ ಹೊಡಿಸಿ ಅಗಿ ಪ್ಲಾಂಟೇಶನ್ ಮಾಡ್ಬೇಕು ಸರ್. ಈ ನಿಮ್ಮ ಒಂದು ರೇಷ್ಮೆ ಬೆಳೆಯನ್ನ ನೋಡಿ ನಿಮ್ಮ ರೈತರಾಗಿರ್ಬೋದು ಆಜುಬಾಜು ಇರತಕ್ಕಂತ ರೈತರು ಬಂದು ಏನಾರು ಇದನ್ನ ವೀಕ್ಷಣೆ ಮಾಡಿ ನಾವು ಮಾಡ್ಬೇಕಂತ ಏನಾರು ಅನ್ಕೊಂಡ್ರೆ ಹೆಂಗ? ಬಹಳ ಜನ ಬರ್ತಾರ ಸರ, ಆದ್ರೆ ಅದ್ರೊಳಗೆ ಸಕ್ಸಸ್ ಅನ್ನೋಕಿನ ಫೇಲ್ಯೂರ್ ಆದಾರ ಜಾಸ್ತಿ ಸರ್. ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಐತಿ ಸರ್. ಸರಿಯಾಗಿ ನಾವು ಮಾಡಿದ್ರೆ ಅದ್ರ ಲಾಭ ಅಂತೂ ಐತಿ ಸರ್. ಈಗ ಮಲ್ಲಿಕಾರ್ಜುನ್ ಅವರು ಇಷ್ಟೆಲ್ಲ ಹೇಳಿದ್ರಿ, ಈಗ ನೀರಾವರಿ ಇದ್ದವ್ರು ಅಷ್ಟೇ ಮಾಡ್ಬೇಕು ಅಥವಾ ನೀರಾವರಿ ಎಲ್ಲವರು ಸಹಿತ ಈ ರೇಷ್ಮೆ ಕೃಷಿಯನ್ನ ಮಾಡ್ಬೇಕಂತ ಹೇಳಿದ್ರಿ, ಈ ರೇಷ್ಮೆ ಕೃಷಿಯನ್ನ ಮಾಡ್ಬೇಕಾದ್ರೆ ನಮ್ಮ ರೈತ ಬಾಂಧವರು ಯಾರನ್ನ ಸಂಪರ್ಕ ಮಾಡ್ಬೇಕು, ಯಾವ ರೀತಿಯಾಗಿ ಅದ್ರ ಬಗ್ಗೆ ತರಬೇತಿಯನ್ನು ಪಡಿಬೇಕಂತ ಹೇಳ್ತೀರಿ ಸರ್? ಇಲ್ಲೇ ಹುಬ್ಳಿ ಒಳಗೆ ರೇಷ್ಮೆ ಇಲಾಖೆ ಅಂತ ಒಂದು ಇಲಾಖೆನೇ ಇದೆ ಸರ್. ಅವ್ರಿಗೆ ಅಲ್ಲಿ ಯಾರೋ ನಮ್ಗೆ ಭೇಟಿ ಆದರೂ ಅವ್ರ ಸರ್ ನಂಬರ್ ಕೊಡ್ತೀವಿ, ಅವ್ರಿಗೆ ಫೋನ್ ಮಾಡಿದ ಸಾಕು ಅವರ ಇವ್ರನ್ನ ಫಾಲೋ ಅಪ್ ಮಾಡ್ತಾರೆ ಸರ್. ಏನು ಬೇಕೋ ಎಲ್ಲ ಸಹಾಯನೂ ಅವ್ರು ಮಾಡ್ತಾರೆ ಸರ್ ರೇಷ್ಮೆ ಇಲಾಖೆ ಅಂತ. ಈಗ ನೀರಾವರಿ ಇದ್ದಾಗ ಅಷ್ಟೇ ಇದನ್ನು ಮಾಡಿಕೊಂಡು ನೀರಾವರಿ ಇಲ್ಲ ಕೈ ಬಿಟ್ಟು ನಡೀತಿದ್ದೆ ಬಿಡ್ಬೋದು ಸರ್. ಈಗ ಬೇರೆ ಕೆಲಸ ಉದಾಹರಣೆ ಹೈನುಗಾರಿಕೆ ಅಂತ ತೋರಿಸ್ ಬೆಳಿಗ್ಗೆ ಸಾಯಂಕಾಲ ಯಾವುದೋ ಪರಿಸ್ಥಿತಿಯಿಂದ ಕಂಪಲ್ಸರಿ ಮಾಡಬೇಕು, ಹಿಂಡಬೇಕು, ಹಾಲು ಹಾಕಬೇಕು ಸರ್. ಇದು ಹಂಗಿರಲ್ಲ ಸರ್. ನಿಮ್ಗೆ ಬೇಕಂದ್ರೆ ಬೆಳೆ ನಿಮ್ಗೆ ಏನೋ ಅನಾನುಕೂಲ ಐತಂದ್ರೂ ಆ ಬೆಳೆ ಬಿಟ್ಟು ನೆಕ್ಸ್ಟ್ ಬೆಳೆನೂ ತರ್ಬೋದು ಸರ್. ಈಗ ನಮಗೇನೋ ಸಮಸ್ಯೆ ಐತೆ ಮನ್ಯಾಗ ನಮ್ಗೆ ಆಗಲ್ಲ ಅಂದ್ರೆ ಈ ಬೆಳೆ ಬಿಟ್ಬಿಡ್ಬೋದು, ನೆಕ್ಸ್ಟ್ ಬೆಳೆ ತರ್ಬೋದು ಸರ್. ಹೆಚ್ಚು ಕಮ್ಮಿ ಒಂದು ಭಾಳ ಅಂದ್ರೆ ಇದು ಏನೋ ಫೇಲ್ಯೂರ್ ಆಗೈತೆ ಅಂದ್ರೂ 40 ದಿವಸದ ಬೆಳೆ ಒಂದೇ ಫೇಲ್ ಆಗುತ್ತೆ ಸರ್. ಬೇರೆ ನಮ್ಮ ಪೀಕ್ನಾಗ 3 ತಿಂಗಳಗಟ್ಟಲೆ ಲಾಸ್ ಆಗಲ್ಲ ಸರ್. ಒಂದು ಬೆಳೆ ಫೇಲ್ ಆತ 45 ದಿನದ ಅಷ್ಟೇ ಲಾಸ್ ಸರ್ ನಮ್ಗೆ. ಮತ್ತು ಮುಂದ 45 ದಿವಸಕ್ಕೆ ಮತ್ತೊಂದು ಬೆಳೆ ಬಂದ ಬಿಡುತ್ತೆ ಸರ್. ತಾವು ಇದ್ರ ಜೊತೆಗೆ ಈಗ ಪೇರ್ಲ ಮಾಡ್ಕೊಂಡಿದ್ರಿ ಅಥವಾ ಹೈನುಗಾರಿಕೆನು ಮಾಡ್ಕೊಂಡಿದ್ರಿ, ಇದ್ರೊಳಗೆ ಸಕ್ಸಸ್ ಕಂಡ್ರೆ ಹೆಂಗ? ನಾವು ಪೇರು ಅಷ್ಟೇ ಲಾಸ್ ಆಗಿದೆ ಸರ್, ಹೈನುಗಾರಿಕೆ ಒಳಗೆ ನಾವು ಲಾಭದಾಯಕವಾಗಿ ಹೈನುಗಾರಿಕೆ ಮಾಡಿವಿ ಸರ್. ಅದನ್ನ ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಅದನ್ನ ಹೈನುಗಾರಿಕೆ ತಾವು ಪ್ರಾರಂಭ ಮಾಡಿದ್ರಿ ಸರ್? ನಾವು ಸ್ವಂತ ಒಂದು ನಾವು ಊರೊಳಗೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ ಸೇರಿ ಒಂದು ಸೊಸೈಟಿ ಮಾಡಿದ್ವಿ ಸರ್, ಕೆಎಂ ಎಫ್ ಸೊಸೈಟಿ ಮಾಡಿಕೊಂಡು ಅದ್ರ ಮುಖಾಂತರ ನಾವು PLD ಬ್ಯಾಂಕ್ನೊಳಗೆ 5 ಲಕ್ಷ ರೂಪಾಯಿ ಡೈರಿ ಲೋನ್ ತೊಗೊಂಡು ಸಬ್ಸಿಡಿ ಒಳಗೆ ಮಾಡಿಕೊಂಡು ಅದರೆಲ್ಲ ಲೋನು ಮುಡಿಸಿವಿ ಸರ್. ನಮಗೆ ಅನಾನುಕೂಲ ಅಂದ್ರೆ ಲಾಸ್ಟ್ ಟೈಮ್ ಡೈರಿ ಬಂದಾಗಿ ನಮ್ಮ ಮಳೆಗಾಲದಾಗ ನಮ್ಗೆ ಹಾಲು ಕಳಿಸೋದು ಸಮಸ್ಯೆ ಆಗಿ ಡೈರಿ ತೆಗೆದಿವಿ ಸರ್. ನಾವು ಎಷ್ಟು ಆಕಳುಗಳನ್ನು ಮಾಡಿದ್ರಿ, ನಿರ್ವಹಣೆ ಹೆಂಗ್ ಮಾಡ್ತಿದ್ರಿ? ಒಂದು 18 ದನಗಳು ಮಾಡಿದ್ವಿ ಸರ್. ಅದ್ರ ಕೆಲಸ ಜಾಸ್ತಿ ಸರ, ಪ್ರಾಫಿಟ್ನು ಇತ್ತು ಸರ್, ಅವಾಗ ಖರ್ಚು ಕಡಿಮೆ ಇತ್ತು ಸರ್, ಈಗ ಖರ್ಚು ಭಾಳ ಜಾಸ್ತಿ ಐತೆ ಸರ್ ಹೈನುಗಾರಿಕೆ ಒಳಗೆ. ಇದು ನಮ್ಗೆ ಖರ್ಚು ಭಾಳ ಕಡಿಮೆ ಸರ್ ರೇಷ್ಮೆದ. ಪ್ರತಿ ಬೆಳಿಗ್ಗೆ ನಮ್ಗೆ ಸರ ಲಾಸ್ ಅಂತೂ ಆಗಲ್ಲ ಸರ್. ಎಂತ ಬೆಳೆ ಫೇಲ್ ಆಗೈತೆ ಅಂದ್ರು ಅದ್ರ ಅದು ಮಾಡ್ಕೊಂಡ ಹೋಗಿರ್ತದೆ ಸರ್. ಕೈಲಿಂತ ಅಂತೂ ಯಾವಾಗ ನಾವು ದುಡ್ಡು ಹಾಕಿಲ್ಲ ಸರ್ ಅದಕ್ಕೆ. ಈಗ ಅಯ್ಯೋದು ಎಲ್ಲ ಫ್ರೀನ ತಂದಿರೇನೆ ಹೆಂಗ? ಇಲ್ಲ ಸರ್, 2 ರೂಪಾಯಿಗೆ ಒಂದು ಅಗಿ ಸಿಗುತ್ತೆ ಸರ್, ಅದನ್ನು ಇಲಾಖೆಯವರೇ ಕೊಡ್ತಾರೆ ಸರ್. ಹೆಚ್ಚು ಕಮ್ಮಿ ಒಂದು ಎಕರೆಗೆ 25-30 ಸಾವಿರ ಇಲಾಖೆಯವರೇ ಕೊಡ್ತಾರೆ ಸರ್ ಅಗಿ ಹಚ್ಚಕ್ಕೂ. ಅಗಿ ಹಚ್ಚಾಕ್ ಕೊಡ್ತಾರೆ ಸರ್, ಸೆಡ್ಡಿ ಕೊಡ್ತಾರೆ ಸರ್, ಸಲಕರಣೆಗಳಿಗೆ ಕೊಡ್ತಾರೆ ಸರ್, ಔಷಧಕ್ಕೆ ಕೊಡ್ತಾರೆ. ಇಲಾಖೆಯಿಂದ ಬೆನಿಫಿಟ್ ಜಾಸ್ತಿ ಇದೆ ಸರ್ ಅದಕ್ಕೆ. ಅಂದ್ರೆ ಪಡೆದುಕೊಳ್ಳುವಂಥ ದಾರಿ ನಮ್ಮ ರೈತರಿಗೆ ಗೊತ್ತಿರಬೇಕು. ಗೊತ್ತಿರಕೇನಿಲ್ಲ ಇಲ್ಲ ಸರ್, ಅವ್ರ ಸರ್ ಫಾಲೋ ಅಪ್ ಮಾಡಿಬಿಟ್ರೆ ಅವ್ರು ಪ್ರತಿ ಹಂತ ಹಂತವಾಗಿ ಎಲ್ಲನೂ ಅವರ ಎಲ್ಲ ನಮ್ಮ ಫಾಲೋ ಅಪ್ ಮಾಡಿ ನಮಗೆಲ್ಲ ಸಜೆಸ್ಟ್ ಕೊಟ್ಕೊಂತ ಹೋಗ್ತಾರೆ ಸರ್ ಅವರು. ಈಗ ಕೆಲವೊಂದಿಷ್ಟು ಜನ ಯಾರು ನಮ್ಮ ಜಮೀನು 1 ಎಕರೆ ಅಷ್ಟೇ ಅದ, 1 ಎಕರೆ ಒಳಗೆ ನಾವು ರೇಷ್ಮೆ ಕೃಷಿಯನ್ನು ಮಾಡ್ಕೋಬೇಕು ಅನ್ಕೊಂಡವ್ರಿಗೆ ಇದು ಉಪಯೋಗದ ಹೆಂಗ ಮಾಡ್ಬೋದು ಸರ್? ಮಾಡ್ಬೋದು ಸರ್, ಅವ್ರಿಗೆ ಒಣ್ಣೆಕ ಅವ್ರು ಮಾಡುವಂತ ಆಸಕ್ತಿ ಇರ್ಬೇಕು ಸರ್ ಅವ್ರಿಗೆ. ಯಾರು ಮಾಡ್ಕೊಂತಾರ ಅವ್ರಿಗೆ ಮಾಡುವಂತ ಆಸಕ್ತಿ ಇರ್ಬೇಕು ಸರ್. ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅದರ ಖಂಡಿತ ಆದಾಯ ಇದೆ ಸರ್. ಇದ್ರ ಬಗ್ಗೆ ತಾವು ಏನೆಲ್ಲ ಎಲ್ಲರ ತರಬೇತಿಯನ್ನ ಅಥವಾ ಮಾಹಿತಿಯನ್ನ ಕೃಷಿ ಇಲಾಖೆ ಆಗಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಪಡೆದ್ರೆ ಹೆಂಗ? ರೇಷ್ಮೆ ಇಲಾಖೆಯವರು ನಮಗೆ ತರಬೇತಿ ಕೊಟ್ಟಾರ, ಅಲ್ಲಿ ಎಲ್ಲ ಪ್ಲಾಟ್ ವಿಸಿಟ್ ಮಾಡಿಸಿದಾರ ಸರ್. ನಾವು ಹೋಗಿದೀವಿ, ಎಲ್ಲ ಅಡ್ಡಾಡ್ ನಮಗೆ ಸಂತೃಪ್ತಿ ಅನಿಸಿಂದ ನಾವು ಮಾಡ್ಕೊಂಡು ಮಾಡಿದೀವಿ. ಎಷ್ಟು ದಿನದ ತರಬೇತಿ ಪಡೆದ್ರಿ? ನಾವು 3 ದಿನದ 2 ಸಲ ಹೋಗಿದೀವಿ ಸರ್, 3 ದಿನದ ಅಂತ. ಹೋಗಿ ಬಂದು ನಮಗೆ ಇಂಟ್ರೆಸ್ಟ್ ಬಂದ್ಮೇಲೆ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ ಸರ್. ಈ ರೇಷ್ಮೆ ಕೃಷಿಯೊಳಗೆ ಫೇಲ್ ಅನ್ನೋದಿಲ್ಲ ಅಂತ? ಫೇಲ್ ಆಗೇ ಸರ್ ಒಂದ್ ವರ್ಷ ಪೂರ ಲಾಸ್ ಅಂದ್ರೆ ಕೈಲಿಂದ ಯಾವ್ದು ಕಳ್ಕೊಂಡಿಲ್ಲ ಸರ್, ಅದ್ರ ಅದಕ್ಕಾಗೈತಿ ಆದಾಯ ಕಡಿಮೆ ಇತ್ತು ಸರ್, ನಮಗ ಅದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಸರ್ ಸ್ಟಾರ್ಟಿಂಗ್. ಅದ ಯಾವಾಗ ನಮ್ಗ್ ನಾಲೆಜ್ ಗ್ರಿಪ್ ಸಿಕ್ತಾ ಅವಾಗಿಂತ ನಮ್ಗೆ ಯಾವಾಗೂ ಲಾಸ್ ಆಗಿಲ್ಲ ಸರ್. ಪ್ರತಿ ಬೆಳಿಗೂ ನಾವ್ ಕಡಿಮೆ ಅಂದ್ರೂ ಎಲ್ಲಾ ಖರ್ಚದಾಗ 50,000 ನಿವ್ವಳ ಆದಾಯ ಉಳಿಸ್ಕೊಂಡಿವಿ ಸರ್. ಪ್ರತಿ ತಿಂಗಳು ಸರ್, ಪ್ರತಿ ಬೆಳಿಗೂ ಸರ್. ಇದು 12 ತಿಂಗಳು ಬರ್ತಕ್ಕಂತ ಬೆಳೆ, 12 ತಿಂಗಳು ಮಾಡ್ಬೋದು ಸರ್ ನಾವು. ಈಗ ನಿಮ್ಮ ಜೊತೆ ಕೈ ಸಾಥ್ ನೀಡಕ್ಕೆ ತಮ್ಮ ಜೊತೆ ಯಾರಾದ್ರೂ ಇದೆ? ಸರ್ಕಾರ, ನಮ್ಮ ಅಪ್ಪಾರು, ನಮ್ಮ ತಮ್ಮ, ಹಿಂಗ ನಾವು ಮನ್ಯಾಗ 4 ಜನ ಇರೋದ್ರಿಂದ ನಮ್ಗೆ ಲೇಬರ್ ಪ್ರಾಬ್ಲಮ್ ಕಡಿಮೆ ಇದೆ ಸರ್, ಹಿಂಗಾಗಿ ನಾವು ಮಾಡ್ಕೊಂಡು ಹೊಂಟಿದೀವಿ ಸರ್. ಅಂದ್ರೆ ಇದಕ್ಕೆ ಲೇಬರ್ ಯಾವಾಗ ಬೇಕಾಗತ್ತೀರಿ ರೇಷ್ಮೆ? ಲಾಸ್ಟ್ 4ನೇ ಜ್ವರ ಇಶ್ಯೂ ಆಗಿಂದ 7 ದಿನ ಸ್ವಲ್ಪ ಲೇಬರ್ ಬೇಕಿತ್ತು ಸರ್. ಅದೇನ್ ಬೆಳಗ್ಗೆ ಸಾಯಂಕಾಲ ಅಷ್ಟೇ ಸರ್, ಫುಲ್ ಟೈಮ್ ದಾಗ ಇದ್ರದ್ದು ಏನು ಕೆಲಸ ಇರಲ್ಲ ಸರ್. ನಾವು ಬೆಳಗ್ಗೆ ಮತ್ತು ಇದನ್ನ ಕೆಲಸ ಮುಗಿಸಿ ನಮ್ಮ ಹೊಲದ ಕೆಲಸಕ್ಕೆ ನಾವು ಹೋಗ್ಬಿಡ್ತೀವಿ ಸರ್. ತಮ್ಮ ವಿದ್ಯಾಭ್ಯಾಸ ಎಷ್ಟಾಗಿತ್ತು ಅಂತೀರಿ? ನಂದು ಬಿ ಎ ಮುಗಿದಿದೆ ಸರ್. ಈಗ ಎಷ್ಟೋ ಜನ ಬಿ ಎ ಅಥವಾ ಪಿ ಯು ಸಿ ಮುಗಿಸಿ ನಾನು ನೌಕರಿಗೆ ಹೋಗ್ಬೇಕು ಅಂತೇಳಿ ಕಂಪ್ನಿಗಳಿಗೆ ಆಗಿರ್ಬೋದು ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತಾರೆ. ಹೌದೌದು ಸರ್. ಅಂತವ್ರಿಗೆ ತಮ್ಮ ಕಿವಿಮಾತಿನ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಇದ್ರೊಳಗ ಮಾಡ್ಕೊಂಡ್ರೆ ಬೇಕಾದ ಮಾಡ್ಕೋಬಹುದು ಸರ್. ನಾವ್ ಏನ್ ಒಬ್ಬ ಕ್ಲಾಸ್ ಒನ್ ಆಫೀಸರ್ ಏನ್ ಪೇಮೆಂಟ್ ತಗೋತಾನ ಅದನ್ನ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಇದ್ರೊಳಗ ಬೇಕಾದಂಗ ತಕ್ಕೋಬಹುದು ಸರ್. ನಮ್ರ ಪ್ರತಿ ವರ್ಷ 9-10 ಲಕ್ಷ ರೂಪಾಯಿ ಕಬ್ಬ ಅದೊಂದು ಬೇರೆ ವರ್ಷದ ಆದಾಯ ಅಂತ ಅದನ್ನ ಬೇರೆ ಇಟ್ಬಿಟ್ಟು ಸರ್. ಇದ್ ಮಂತ್ಲಿ ಪೇಮೆಂಟ್ ಇದ್ದಂಗ ಸರ್, ನಮಗ ಒಬ್ಬರಿಗೆ ಒಬ್ರು ಮನ್ಯಾಗ ಜಾಬ್ ಇದ್ದಂಗ ಸರ್. ನಮ್ಗೆ ರೇಷ್ಮೆ ಪ್ರತಿ ತಿಂಗಳು ಅದ್ರಿಂದ ನಮ್ಮ ಮನೆತನ ಪೂರ ನಮ್ಮ ಖರ್ಚು ವೆಚ್ಚ ಎಲ್ಲ ಅದ್ರಾಗ ಹೋಗ್ಬಿಡುತ್ತೆ ಸರ್. ನಮ್ದು ಏನ್ ಬರುತ್ತೆ ವರ್ಷದ ಪೀಕ್ ನಿವ್ವಳ ಆದಾಯ ಹೆಂಗ ಉಳಿತು ಸರ್. ಇದನ್ನ ದಿನನಿತ್ಯ ಅಬ್ಸರ್ವ್ ಮಾಡ್ಬೇಕೇನ್ರಿ ರೇಷ್ಮೆ? ಗೂಡನ್ ಏನಿಲ್ಲ ಸರ್, ಪ್ರತಿದಿನ ಒಟ್ಟು ಬೆಳಿಗ್ಗೆ ಹುಳ ತಂದೀವಿ ಅಂದ್ರೆ ನಾವು ಬಂದು ಸ್ವಲ್ಪ ಸೊಪ್ಪು ಹಾಕಿ ಅದನ್ನೆಲ್ಲ ಡೈಲಿ ಅದನ್ನ ಬೆಡ್ ಬೆಳೆಸೋದಿರುತ್ತೆ ಸರ್. ಈಗ ಸಣ್ಣ ಮರಿ ಇದ್ದಾಗ ನಾವು ಹೆಂಗ್ ಬೆಳವಣಿಗೆ ಆದಂಗ ನಾವು ಅದ ಸ್ಪೇಸಿಂಗ್ ಬೇಕಾಕತಿ, ಹಂಗ ಅದಕ್ಕೆ ಸ್ಪೇಸಿಂಗ್ ಕೊಟ್ಕೊಂತ ಹೋಗ್ಬೇಕು ಸರ್ ಪ್ರತಿದಿನ. ಆ ನಂತರ ಅದನ್ನ ನೀವು ಒಂದು ಜ್ವರ ಬಂದಾಗ ಬಿಡಿಸಿ ಮಾರಾಟ ಮಾಡಿದ್ರೆ ಅಂದ್ರೆ ಎಷ್ಟು ದಿನಕ್ಕೆ ಅದನ್ನ ಬಿಡ್ತೀರಿ? ಮತ್ತು ಸರ ಮುಂದ್ ನೀವು 8 ದಿನಕ್ಕ ತರ್ಬೋದು ಸರ್. ನಿಮ್ ಸೊಪ್ಪಿನ ಮೇಲೆ ಡಿಪೆಂಡ್ ಸರ್. ಮುಂದಿನ ಪ್ಲಾಟ್ ರೆಡಿ ಇತ್ತ ಮುಂದೆ ಆಗ ಪಟಾಪಟ ಕ್ಲೀನ್ ಮಾಡೋದು ಮತ್ತು ತಂದ ಬಿಡುದು ಸರ್. ಈಗ ಮತ್ತೆ ಅದ್ರೊಳಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಅದಕ್ಕೆ ಆಕ್ಸಿಜನ್ ಆಗಿರ್ಬೋದು, ಇನ್ನಿತರ ವೈರಸ್ ಆಗಿರ್ಬೋದು. ವೈರಸ್ ಅದು ಏನ್ ಅದಕ್ಕೆಲ್ಲ ಡಿಸೀಸ್ ಇನ್ಫೆಕ್ಷನ್ ಅದಾವ ಸರ್ ಅವೆಲ್ಲ. ಅವು ಎಲ್ಲ ಹೊಡಿಯುವಂತ ಔಷಧ ಅದಾವ ಸರ್. ಅವನು ಕರೆಕ್ಟ್ ಟೈಮ್ ಟು ಟೈಮ್ ಹೊಡ್ಕೊಂತ ಹೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಹೊಳ್ಳಿ ಸ್ವಲ್ಪ ಗಾಳಿ ಬೆಳಕು ಕರೆಕ್ಟ್ ಇರ್ಬೇಕು ಸರ್. ಅದ ಹೊಳ್ಳಿ ಒಂದ್ಸು ಕಡೆ ಯಾರು ಅದಕ್ಕೆ ಒಟ್ಟಾರೆಯಾಗಿ ಇವತ್ತಿನ ದಿನ ಬಹಳ ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಮಾಡಿಕೊಂಡಿದ್ರು ಮಲ್ಲಿಕಾರ್ಜುನ್ ಅವರು. ಒಬ್ಬ ತಾವು ಪದವೀಧರರಾಗಿ ತಮ್ಮ ಗ್ರಾಮದೊಳಗ ಒಬ್ಬರ ಈ ಒಂದು ಸರ್ಕಾರಿ ನೌಕರ ತೆಗೆದುಕೊಳ್ಳತಕ್ಕಂಥ ಸಂಬಳವನ್ನ ತಾವು ಕೃಷಿಯೊಳಗೆ ತೆಗೆದುಕೊಳ್ತಿದ್ರಿ. ಇನ್ನುಳಿದಿರ್ತಕ್ಕಂಥ ರೈತರಿಗೆ ಮುಖ್ಯವಾಗಿ ಯುವಕರಿಗೆ ತಾವು ಸಂದೇಶವನ್ನು ಏನು ಹೇಳಕ್ ಇಷ್ಟಪಡ್ತೀರಿ? ಸರ್ ಯಾವ ಇದ ಅಂತಲ್ಲ ಸರ್, ಯಾವುದೋ ಒಂದು ಕೆಲಸ ಆಗಿ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಅದ್ರೊಳಗೆ ಸಕ್ಸಸ್ ಕಾಣ್ಬೋದು, ಇದ್ರೊಳಗೆ ಬೇಕಾದಂಗೆ ಲಾಭ ತಕ್ಕೋಬಹುದು ಅಂತ ಹೇಳ್ಬೋದು ಸರ್. ಇನ್ನು ಈ ನಿಮ್ಮ ಕೃಷಿಯನ್ನ ಅಂದ್ರೆ ರೇಷ್ಮೆ ಕೃಷಿಯನ್ನಾಗಿರ್ಬೋದು, ಈ ಹೈನುಗಾರಿಕೆಯನ್ನು ತಾವು ಬಿಟ್ಟಿದ್ರಿ, ಪೇರ್ಲ ಬೇಸಾಯವನ್ನು ಬಿಟ್ಟಿದ್ರಿ, ಇನ್ನು ಈ ಕೃಷಿ ಒಳಗೆ ಹೆಚ್ಚಿನದಾಗಿ ಏನ್ ಮಾಡ್ಕೋಬೇಕು ಅನ್ನೋದದ ತಮ್ಮದು? ಈಗ ಸದ್ಯ ನಾವು ಸ್ವಲ್ಪ ಗೋಟ್ ಫಾರ್ಮ್ ಮಾಡ್ಬೇಕಂತ ಇದೆ ಸರ್. ಮ್ಯಾಗ ಕುರಿ ಕೆಳ ಕೋಳಿ ಮಾಡ್ಬೇಕಂತ ಬಾಜು ಸರ್ ಆಸೆ ಇದ್ದ, ಅದಕ್ಕೆ ಇನ್ನೂ ಟೈಮ್ ಕೊಡ್ಬೋದು ಸರ್. ಸ್ವಲ್ಪ ಪ್ರೊಜೆಕ್ಟ್ ಲೇಟ್ ಆಗತ್ತೆ ಸರ್. ನಮ್ಗೆ ಸ್ವಲ್ಪ ಲೋನಿಂದ ಅವಕಾಶ ಅನುಕೂಲ ಆದ್ರೆ ನಾವು ಮಾಡ್ಬೇಕಂತ ಇದೆ ಸರ್. ಇದ್ರ ಬಗ್ಗೆ ತಾವೆಲ್ಲರ ತರಬೇತಿಯನ್ನು ತೆಗೆದುಕೊಂಡು ಬಂದಿರಿ ಹೆಂಗ? ಕುರಿ ಸಾಕಾಣಿಕೆ ತರಬೇತಿ ತಗೊಂಡಿದೀವಿ ಸರ್. ತಗೊಂಡಿದೀವಿ ಸರ್. ಒಂದು 10 ಒಂದು 3 ಬ್ಯಾಚ್ನು ಮಾಡಿ ಮಾರಿದೀವಿ ಸರ್. ನಾವು ಮಾರೇವಿ, ಅದ್ರ ಸಂಬಂಧ ಸ್ವಲ್ಪ ದೊಡ್ಡ ಪ್ರಮಾಣದಾಗ 100 ಮಾಡ್ಬೇಕಂತ ಇದೆ ಸರ್. ಏನು ಕುರಿದು ಲಾಭ ಅನಿಸ್ತದೆ ತಮಗೆ? ಲಾಭ ಇದೆ ಸರ್. ಯಾವಾಗ ಸಣ್ಣದು ಎಷ್ಟು ವಯಸ್ಸಿಂತ ನಿದ್ರವಾಗ? ನಾವು 3 ಮರಿ ಅದು ತಂದಿದ್ವಿ ಸರ್. 10 ಮರಿ ಅಂತ 3 ಬ್ಯಾಚ್ ಮಾಡಿದೀವಿ ಸರ್. ಪ್ರತಿ ತಿಂಗಳಿಗೆ ಎಲ್ಲಾ ಖರ್ಚಾಗ 1,000 ರೂಪಾಯಿ ಉಳಿತು ಸರ್ ಒಂದ್ ಮರಿಗೆ. ಅಂದ್ರೆ ಎಷ್ಟು ತಿಂಗಳು ಹಿಡಿತೀರಿ ಅವನ್ನ? ನಾವು ಆಗ 3 ತಿಂಗಳು ಹಿಡಿದು ಕೊಟ್ಬಿಟ್ಟಿದ್ವಿ ಸರ್. ಯುವಕ ಏನೇನು ಆಹಾರ ಕೊಡ್ತಿದ್ರಿ, ಫುಡ್ ಹೆಂಗ ನಿರ್ವಹಣೆ ಮಾಡ್ತಿದ್ರಿ? ಏನಿಲ್ಲ ಸರ್, ಸ್ವಲ್ಪ ಹಸರ್ ಇತ್ತು ಸರ್. ಕಡ್ಲೆ ಹೊಟ್ಟು, ಶೇಂಗಾದ ಹೊಟ್ಟು, ತೊಗರಿ ಹೊಟ್ಟು ಇದನ್ನ ಹಾಕ್ತಿದ್ವಿ ಸರ್. ಒಂದು ಅಂದ್ರೆ ಈಗ ಹೆಚ್ಚಿನದಾಗಿ ತಾವು ಕುರಿ ಶೆಡ್ ಅನ್ನ ಮಾಡ್ಕೋಬೇಕು ಅನ್ಕೊಂಡಿದ್ರಿ? ಮಾಡ್ಕೋಬೇಕಂತ ಇದೆ ಸರ್. ನಮ್ದು ಇಲ್ಲಿ ಕೆರೆ ಐತಿ ಸರ್. ನಮ್ದು ಐತಿ ಸರ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೈ ಇದ್ದಿದ್ದಕ್ಕ ನಮ್ಗ ಆಗ ಆಗ್ತಿಲ್ಲ ಸರ್. ಕೆಳಗ ಮೀನ, ಕೋಳಿ, ಗೋಟ್ ಫಾರ್ಮ್ ಹಿಂಗ ಸ್ಟೆಪ್ ಮಾಡ್ಬೇಕಂತ ಇದೆ ಸರ್. ಅದನ್ನ ಅದ್ರದಕ್ಕೆ ಇನ್ನೂ ಟೈಮ್ ಕೂಡಿ ಬರೋಲ್ಲ ಸರ್. ಓಕೆ, ತುಂಬಾ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡ್ರಿ ಮಲ್ಲಿಕಾರ್ಜುನ್ ಅವರ. ಇನ್ನಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ತಮ್ಮ ಕೃಷಿ ಬೆಳೀಲಿ. ಮತ್ತೆ ತಾವು ಹೇಳ್ದಂಗೆ ಈಗ ಹಿಂಗಾರು ಬೆಳೆಗಳನ್ನ ತಾವೇನೇನು ಹಾಕಿನಂದ್ರಿ? ಈ ಸದ್ಯ ಹಿಂಗಾರಿ ಒಂದ್ ಸ್ವಲ್ಪ ಉಳ್ಳಿ ಮಾಡಿದ್ವಿ ಸರ, ಉಳ್ಳಿ ಮಾರ್ಕೆಟ್ ಮಾಡಿದ್ವಿ ಸರ, ಈ ಕಡ್ಲಿ ಇದೆ ಸರ, ಜೋಳ ಗೋಧಿ ಇದೆ ಸರ್. ಅಂದ್ರೆ ಇವನ್ನೆಲ್ಲ ಸಾವಯವ ಬೆಳಿತೀರ ಅಥವಾ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ತಿರ್ತ? ರಾಸಾಯನಿಕ ಮಾಡೇವ್ ಸರ್ ನಾವು. ಸಾವಯವ ಅಂತ ಇಲ್ಲ, ರೇಷ್ಮೆಗೆ ಅಷ್ಟೇ ಸಾವಯವ ಸರ್. ಏನ್ ಗೊಬ್ಬರ ಅದು ಹಾಕೊಂಡ್ ರೇಷ್ಮೆಗೆ? ರೇಷ್ಮೆಗೆ ಕಡಿಮೆ ಸರ್. ಅದಕ್ಕೆ ಇಲಾಖೆಯಿಂದ ಕೊಟ್ಟಿದ್ದು ಹೊಳ್ಳಿ ಇದ ತಿಪ್ಪಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತೇವೆ ಸರ್. ತುಂಬಾ ಧನ್ಯವಾದಗಳ್ರಿ ಮಲ್ಲಿಕಾರ್ಜುನ ಅವರ. ನಮಸ್ಕಾರ. ಶ್ರೋತೃ ಬಾಂಧವರು, ಇದುವರೆಗೆ ಕೇಳಿದ್ರಿ ಹೈನುಗಾರಿಕೆ ಮತ್ತು ಪೇರಲ ಬೇಸಾಯದಲ್ಲಿ ಏನು ಒಂದು ಅಧಿಕ ಇಳುವರಿಯನ್ನು ಪಡೆಯದೆ ಮತ್ತು ಪುನಃ ಕೃಷಿಯಲ್ಲಿ ಕೈ ಚಾಚಿ ನಮ್ಮ ರೇಷ್ಮೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ ಅವರು ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನವರು ತಮ್ಮ ಉತ್ತಮವಾಗಿರ್ತಕ್ಕಂಥ ಅನುಭವಗಳನ್ನು ಹಂಚಿಕೊಂಡ್ರು. ಹೆಚ್ಚಿನದಾಗಿ ಆ ರೈತರನ್ನು ನೀವು ಏನಾದರೂ ಸಂಪರ್ಕ ಮಾಡಬೇಕಾದ್ರೆ ಅವರ ಮೊಬೈಲ್ ನಂಬರನ್ನು ಪಡೆದುಕೊಂಡು ಅವರನ್ನು ಸಂಪರ್ಕ ಮಾಡಿರಿ. ನನ್ನ ಮೊಬೈಲ್ ನಂಬರ್ 8660084915. ಧನ್ಯವಾದಗಳು. ಇದುವರೆಗೂ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಶಿರಕೋಳ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ್ ದಾಸಗೊಂಡ ಅವರೊಂದಿಗೆ ರೇಷ್ಮೆ ಕೃಷಿ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಸವರಾಜ್ ಹಿತ್ತಲಮನಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಧಾರವಾಡದ ಉಪ್ಪಿನಪೇಟೆಗೇರಿ ತಾಲೂಕಿನ ಕಲ್ಲೂರಿನ ಕಮಲವ್ವ ಕಟ್ಟಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದವನ್ನು ಕೇಳೋಣಂತ. ಕನ್ನಡಿ ಗ್ವಾಡೆಯೋ ಮರಿನಾದೆ, ಕನ್ನಡಿ ಗ್ವಾಡೆಯೋ ಮರಿನಾದೆ, ಕನ್ನಡಿ ಗ್ವಾಡೆಯೋ ಮರಿನಾದೆ, ಕನ್ನಡಿ ನೀ ಗಾಡಿ ಮರಿನಾದೆ, ನನ್ನ ಮಡದೆ ಕನ್ನ ಚುಟಿ ಮಗಳೆಯೋ ಕರದಾಳ, ಕನ್ನ ಚುಟಿ ಮಗಳೆಯೋ ಕರದಾಳ, ಕನ್ನ ಚುಟಿ ಮಗಳೆಯೋ ಕರದಾಳ, ಕನ್ನ ನೀ ಚೋಟ ಕಣ್ಣಿಗರ ಬಂದಿಲ್ಲ, ನಿನ್ನ ಗಂಡ ನಯೋ ಸನ ತಂಗೆ, ನಿನ್ನ ಗಂಡ ನಯೋ ಸನ ತಂಗೆ, ನಿನ್ನ ಗಂಡ ನಯೋ ಸನ ತಂಗೆ, ನಿನ್ನ ನೀ ಗಂಡನ ಸನ ತಂಗಿ ನಾ ಬಂದೇನೆ, ಎನ್ನ ಕೊಡ ನಾನಯೋ ಕೊಮರಾಗ, ಎನ್ನ ಕೊಡ ನಾನಯೋ ಕೊಮರಾಗ, ಕೊಡ ನಾನ ಕೊಮರಾಗ, ನೀ ಬರುವ ನಿನ್ನ ಮನೆ ಬರಬೇಕ, ಎನ್ನ ಹೋತಾವ ಯರವರಿಗೆ, ಎನ್ನ ಹೋತಾವ ಯರವರಿಗೆ, ಎನ್ನ ಹೋತಾವ ಯರವರಿಗೆ, ಎನ್ನ ನೀ ಹೋತಾವ ಯರವರಿಗೆ, ತಂಗವ್ವ ಚಿನ್ನದ ಬಳಿಯ ಇಡಸ್ಯಾರ, ಚಿನ್ನದ ಬಳಿಯ ಇಡಸ್ಯಾರ, ಚಿನ್ನದ ಬಳಿಯ ಇಡಸ್ಯಾರ, ಬಳಿ ಇಡ ಸಣ್ಣ ನೀಗಿರಿ ತನಕಯೋ ನಡ ಸಣ್ಣ, ನೀಗಿರಿ ತನಕಯೋ ನಡ ಸಣ್ಣ, ನೀಗಿರಿ ತನಕ ನಡ ಸಣ್ಣ, ನೀಗಿರನ್ನ ಗೊಳರೆ ಅನ್ನಿಗಿರಿ ತಮ್ಮ ಗೊಳರೆ, ಹೆಣ್ಣಿನ ನ್ಯಾಯಯೋ ಹರಿ ಬಾರೆ, ಹೆಣ್ಣಿನ ನ್ಯಾಯಯೋ ಹರಿ ಬಾರೆ, ಹೆಣ್ಣಿನ ನ್ಯಾಯಯೋ ಹರಿ ಬಾರೆ, ತಾಟಿಲ್ಲ ನಾಕ ಕಲ ಮಾಂಸಯೋ ಕರಿಯಮ್ಮೆ, ನಾಕ ಕಲ ಮಾಂಸಯೋ ಕರಿಯಮ್ಮೆ, ನಾಕ ಕಲ ಮಾಂಸಯೋ ಕರಿಯಮ್ಮೆ, ನಾಕ ನೀ ಕಲ ಮಾಂಸ ಕರಿಯಮ್ಮಿ ತಾಂಗವ್ವ, ಇಟ್ಟವೈ ತಾಂಗಿನಿ ಬಳಿ ಸರಿಗೆ, ಇಟ್ಟವೈ ತಾಂಗಿನಿ ಬಳಿ ಸರಿಗೆ, ತಾಂಗಿನಿ ಬಳಿ ಸರಿಗೆ, ಎತ್ತು ಎಮ್ಮಿ ಕೊಡವೆ ನತ್ತು ಬುಗಡಿ ಕೊಡವೆ, ಕೆಲಸ ಕದತ್ತ ಕೊಡವೆ, ಎತ್ತಿರು ಮಗಳನ್ನ ಕೊಡದು ಲವ್ನ, ಎತ್ತಿರು ಮಗಳನ್ನ ಕೊಡದು ಲವ್ನ, ಎತ್ತಿರು ಮಗಳನ್ನ ಕೊಡದು ಲವ್ನ, ಎತ್ತು ಎಮ್ಮಿನಲ್ಲೆ ನತ್ತು ಬುಗಡಿ ನಲ್ಲೆ, ಕೆಲಸ ಕದತ್ತ ನಲ್ಲೆ, ಎತ್ತಿರು ಮಗಳನ್ನ ಬಿಡದು ಲನ್ನ, ಎತ್ತಿರು ಮಗಳನ್ನ ಬಿಡದು ಲನ್ನ, ಎತ್ತಿರು ಮಗಳನ್ನ ಬಿಡದು ಲನ್ನ, ಬಂಗಾರ ಬಳಿ ಕೊಡವೆ ಸಿಂಗರ ಸರ ಕೊಡವೆ, ಬಂಗಾರದ ಪೋಚೆ ಕೊಡವೆ, ಎತ್ತಿರು ಮಗಳನ್ನ ಕೊಡದು ಲವ್ನ, ಎತ್ತಿರು ಮಗಳನ್ನ ಕೊಡದು ಲವ್ನ, ಎತ್ತಿರು ಮಗಳನ್ನ ಕೊಡದು ಲವ್ನ, ಬಂಗಾರ ಬಳಿ ನಲ್ಲ ಸಿಂಗರ ಸರ ನಲ್ಲೆ ಬಂಗಾರ ಕೆಲಸದ ಪೂಜೆನಲ್ಲಿ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಗದಿ ಪಲ್ಲ ಕೊಡವೆ ಜಾಡಿ ಜಮಕಾಣ ಕೊಡವೆ ಮಜ್ಜರದಾನಿ ಕೊಡವೆ ಎತ್ತಿರು ಮಗಳನ್ನ ಕೊಡದುಲ್ಲವನ ಎತ್ತಿರು ಮಗಳನ್ನ ಕೊಡದುಲ್ಲವನ ಎತ್ತಿರು ಮಗಳನ್ನ ಕೊಡದುಲ್ಲಣ್ಣ ಗದಿ ಪಲ್ಲ ಗೊಲ್ಲೆ ಜಾಡಿ ಮಕಾಣಲ್ಲೆ ಮಜರದಾನಿನಲ್ಲೆ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಹಂಡೆ ಮಾಂಡೆ ಕೊಡವೆ ಗಂಗಳ ತೆಂಬಿಗಿ ಕೊಡವೆ ಹುಣ್ಣು ಜೇಕೆ ಕೊಡವೆ ಎತ್ತಿರು ಮಗಳನ್ನ ಕೊಡದುಲ್ಲವನ ಎತ್ತಿರು ಮಗಳನ್ನ ಕೊಡದುಲ್ಲವನ ಎತ್ತಿರು ಮಗಳನ್ನ ಕೊಡದುಲ್ಲವನ ಹಂಡೆ ಬಂಡೆ ನಲ್ಲೆ ಗಂಗಳ ತೆಂಬಿಗಲ್ಲೆ ಹುಣ್ಣು ಜೇಕೆ ನಲ್ಲೆ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಅಗನೂರ ಅರಸಿನ ಕೊಡವೆ ದಡಿನೂರ ದಂಡಿ ಕೊಡವೆ ಕೊಂಕಣರ ಕೂಕಾಮ ಕೊಡವೆ ಎತ್ತಿರು ಮಗಳನ್ನ ಕೊಡದುಲ್ಲವನ ಎತ್ತಿರು ಮಗಳನ್ನ ಕೊಡದುಲ್ಲವನ ಎತ್ತಿರು ಮಗಳನ್ನ ಕೊಡದುಲ್ಲವನ ಅಗನೂರ ಅರಸಿನಲ್ಲೇ ದಡಿನೂರ ದಂಡಿನಲ್ಲೇ ಕೊಂಕಣರ ಕೂಕಾಮಲ್ಲೆ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಎತ್ತಿರು ಮಗಳನ್ನ ಬಿಡದುಲ್ಲಣ್ಣ ಅಕ್ಕಿಯ ನೀವನ ಉಕ್ಕಿ ಕುದಿವಾಗ ಹಿತ್ತಲದಾಗಯೋ ಸುಳಿ ಬಾಳೆ ಹಿತ್ತಲದಾಗಯೋ ಸುಳಿ ಬಾಳೆ ಹಿತ್ತಲದಾಗಯೋ ಸುಳಿ ಬಾಳೆ ಹಿತ್ತಲ ನೀರಾಗ ಸುಳಿ ಬೆಳೆ ಸಾಗರತ್ತಿ ಮನೆ ನೋಡಿ ಮಗಳಯೋ ಕೊಡತೇವೆ ಮನೆ ನೋಡಿ ಮಗಳಯೋ ಕೊಡತೇವೆ ಮನೆ ನೋಡಿ ಮಗಳಯೋ ಕೊಡತೇವೆ ಜ್ವಾಳದ ನೀವನ ಹೊಳ್ಳಿ ಕುದಿವಾಗ ಬಗಲದಾಗಯೋ ಗನಿ ಬಾಳೆ ಬಗಲದಾಗಯೋ ಗನಿ ಬಾಳೆ ಬಗಲದಾಗಯೋ ಗನಿ ಬಾಳೆ ಬಗಲ ನೀರಾಗ ಗನಿ ಬಳಿ ಸಾಗರ ಮಾವ ಬಲಗ ಮಗಳಯೋ ಕೊಡತೇವೆ ಬಲಗ ಮಗಳಯೋ ಕೊಡತೇವೆ ಬಲಗ ಮಗಳಯೋ ಕೊಡತೇವೆ ಅಡಗಿಯ ಮನೆಯಾಗ ಬಂಗಾರ ಕನಸಲಿ ನೋಡಿ ಬೆಳ್ಳಿ ತೆಪ್ಪೇಲಿ ನೋಡಿ ದಿಡದಿಂದ ಬಾರಯೋ ಹರಿಯಾಕ ದಿಡದಿಂದ ಬಾರಯೋ ಹರಿಯಾಕ ದಿಡದಿಂದ ಬಾರಯೋ ಹರಿಯಾಕ ದಿಡದಿಂದ ನೀ ಬಾರ ಹರಿಯಕ ಸ್ವಾದರತಿ ಮನೆ ನೋಡಿ ಮಗಳಯೋ ಕೊಡತೇವೆ ಮನೆ ನೋಡಿ ಮಗಳಯೋ ಕೊಡತೇವೆ ಮನೆ ನೋಡಿ ಮಗಳಯ ಕೊಡತೇವೆ ನನ್ನ ಮನೆಗೆ ಹೆಂಡಿಗೆ ನಾವಾದೇನೆ ಕನ್ನಡಿ ಗ್ವಾಡೆಯೋ ಮರಿನಾದೆ ಕನ್ನಡಿ ಗ್ವಾಡೆಯೋ ಮರಿನಾದೆ ಕನ್ನಡಿ ಗ್ವಾಡೆಯೋ ಮರಿನಾದೆ ಕನ್ನಡಿ ನೀ ಗ್ವಾಡಿ ಮರಿನಾದೆ ಅಣ್ಣನ ಮಾಡದೆ ಕನ್ನ ಚುಟಿ ಮಗಳಯೋ ಕರೆದಾಳ ಕನ್ನ ಚುಟಿ ಮಗಳಯೋ ಕರೆದಾಳ ಕನ್ನ ಚುಟಿ ಮಗಳಯೋ ಕರೆದಾಳ ಕಣ್ಣ ನೀ ಚೇಟಕ ಅಣ್ಣಿಗರ ಬಂದಿಲ್ಲ ನಿನ್ನ ಗಂಡನಯೋ ಸನ ತಂಗೆ ನಿನ್ನ ಗಂಡನಯೋ ಸನ ತಂಗೆ ನಿನ್ನ ಗಂಡನಯೋ ಸನ ತಂಗೆ ಬಾಂದರ ಹೆಣ್ಣ ಕೊಡ ನಾನಯೋ ಕೊಮರಾಗ ಹೆಣ್ಣ ಕೊಡ ನಾನಯೋ ಕೊಮರಾಗ ಹೆಣ್ಣ ಕೊಡ ನಾನ ಕೊಮರಾಗ ಹೆಣ್ಣಿಗೆ ಬರುವಾಕಿ ನೀ ಮನೆ ಬರಬೇಕ ಹೆಣ್ಣ ಹೋತವ ಹೆರವರಿಗೆ ಹೆಣ್ಣ ಹೋತವ ಹೆರವರಿಗೆ ಹೆಣ್ಣ ಹೋತವ ಹೆರವರಿಗೆ ತಂಗವ ಚಿನ್ನದ ಬ ಕಯವ್ ನಡಸ ಅನ್ನಿಗೆರೆ ನಗಳರೆ ಅನ್ನಿಗೆರೆ ತಮ್ಮ ಗೊಳರೆ ಹೆನ್ನಿನೇಯವ್ ಹರಿ ಬರೆ ಹೆನ್ನಿನೇಯವ್ ಹರಿ ಬರೆ ಹೆನ್ನಿನೇಯವ್ ಹರಿ ಬರೆ ಅನ್ನನ ಮಗಳಿಗೆ ತರವಿಲ್ಲ ತಾಟಿಲ್ಲ ನಾಕ ಕಲ ಮಾಂಚ ಯೋ ಕರಿಯ ಮೇ ನಾಕ ಕಲ ಮಾಂಚ ಯೋ ಕರಿಯ ಮೇ ನಾಕ ಕಲ ಮಾಂಚ ಯೋ ಕರಿಯ ಮೇ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಧಾರವಾಡದ ಉಪ್ಪಿನಬೆಟಗೇರಿ ತಾಲೂಕಿನ ಕಲ್ಲೂರಿನ ಕಮಲವ್ವ ಕಟ್ಟೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದವನ್ನು ಕೇಳಿದಿರಿ. ಈಗ ಸಾಕ್ಷರತೆಯ ಗೀತೆಯನ್ನು ಕೇಳುವ ಮುನ್ನ ಇದೊಂದು ಜಾಹೀರಾತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ವೀರೇಶ್ ಬಡಿಗೇರ್ ಅವರಿಂದ ಸಾಕ್ಷರತೆಯ ಗೀತೆ. ಕಲಿಯಣ್ಣಾನಿ ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣಾನಿ ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣಾನಿ ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಬುಡದಿಂದಲೇ ಸುರು ಮಾಡಿಕೋ ಕಾಲವು ಇನ್ನೂ ಮಿಂಚಿಲ್ಲ ಮುಂದಾಳಾಗಿ ನೀ ನಿಲ್ಲು ಮುಂದಕ್ಕೆ ನೀನೇ ಮುಂದಾಳು ಮುಂದಾಳಾಗಿ ನೀ ನಿಲ್ಲು ಮುಂದಕ್ಕೆ ನೀನೇ ಮುಂದಾಳು ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣ ನೀ ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಆಯಿ ಈ ಕಲಿ ಕಲಿ ಅಷ್ಟೇ ಸಾಲದು ತಿಳಿ ತಿಳಿ ಆಯಿ ಈ ಕಲಿ ಕಲಿ ಅಷ್ಟೇ ಸಾಲದು ತಿಳಿ ತಿಳಿ ಆದರೂ ಕಲಿಯುತ್ತ ನಡೆ ಮುಂದೆ ಪ್ರತಿಯೊಂದನ್ನು ಬಂದು ಆದರೂ ಕಲಿಯುತ್ತ ನಡೆ ಮುಂದೆ ಪ್ರತಿಯೊಂದನ್ನು ಬಂದು ದಾರಿ ದೀಪವ ಕೈಗೆತ್ತಿಕೋ ದಾರಿ ದೀಪವ ಕೈಗೆತ್ತಿಕೋ ಮುನ್ನಡೆ ಮುನ್ನಡೆ ಎಂದೆಂದು ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ದಲಿತ ಬಂಧುಗಳೇ ಕಲಿಯಿರಿ ರೈತ ಗೆಳೆಯರೇ ಕಲಿಯಿರಿ ದಲಿತ ಬಂಧುಗಳೇ ಕಲಿಯಿರಿ ರೈತ ಗೆಳೆಯರೇ ಕಲಿಯಿರಿ ಒಲೆಯ ಮುಂದಿನ ಓ ಗೆಳತಿ ಕಲಿಯುತ್ತ ನೀನು ತಿಳಿ ತಿಳಿ ಒಲೆಯ ಮುಂದಿನ ಓ ಗೆಳತಿ ಕಲಿಯುತ್ತ ನೀನು ತಿಳಿ ತಿಳಿ ಒಲೆಯ ಮುಂದಿನ ತಂಗವ್ವ ಒಲೆಯ ಮುಂದಿನ ಅಕ್ಕವ್ವ ಕಲಿಯುತ್ತ ನೀನು ತಿಳಿ ತಿಳಿ ಒಲೆಯ ಮುಂದಿನ ಅಕ್ಕವ್ವ ಕಲಿಯುತ್ತ ನೀನು ತಿಳಿ ತಿಳಿ ದಾರಿ ದೀಪವ ಕೈಗೆತ್ತಿಕೋ ದಾರಿ ದೀಪವ ಕೈಗೆತ್ತಿಕೋ ಮುನ್ನಡೆ ಮುನ್ನಡೆ ಎಂದೆಂದು ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಕಲಿಯಣ್ಣ ನೀನು ಕಲಿ ಕಲಿ ಕಲಿಯಕ್ಕ ನೀನು ಕಲಿ ಕಲಿ ಸಾಕ್ಷರ ದೀಪವ ಹಚ್ಚೋಣ ಬಾಳಿನ ಜ್ಯೋತಿಯ ಬೆಳಗೋಣ ಸಾಕ್ಷರ ದೀಪವ ಹಚ್ಚೋಣ ಬಾಳಿನ ಜ್ಯೋತಿಯ ಬೆಳಗೋಣ ಬಾಳಿನ ಜ್ಯೋತಿಯ ಬೆಳಗುತ್ತ ನಾವು ದೇಶದ ಉದ್ಧಾರ ಮಾಡೋಣ ಬಾಳಿನ ಜ್ಯೋತಿಯ ಬೆಳಗುತ್ತ ನಾವು ದೇಶದ ಉದ್ಧಾರ ಮಾಡೋಣ ಅಕ್ಷರವನ್ನು ಕಲಿಯುತ್ತ ನಾವು ಗ್ರಾಮದ ಅಭಿವೃದ್ಧಿ ಮಾಡೋಣ ಅಕ್ಷರವನ್ನು ಕಲಿಯುತ್ತ ನಾವು ಗ್ರಾಮದ ಅಭಿವೃದ್ಧಿ ಮಾಡೋಣ ಅಕ್ಷರವನ್ನು ಕಲಿಯುತ್ತ ನಾವು ಕೇಂದ್ರದ ಅಭಿವೃದ್ಧಿ ಮಾಡೋಣ ಅಕ್ಷರವನ್ನು ಕಲಿಯುತ್ತ ನಾವು ದೇಶದ ಅಭಿವೃದ್ಧಿ ಮಾಡೋಣ ಕಲಿಯಣ್ಣ